ವಿಷಮುಕ್ತ ಆಹಾರ ಸೇವನೆಯನ್ನೇ ಮಾಡಿ ಆರೋಗ್ಯವಂತ ಸಮಾಜ ನಿರ್ಮಾಣ ಆಗಬೇಕಂತಕ್ಕಂತ ಒಂದು ಸಣ್ಣ ಪ್ರಯತ್ನದಲ್ಲಿ ನನ್ನ ಕೃಷಿ ಮಾಡ್ತಾ ಇದ್ದೀನಿ. ಸಾವಯವ ಕೃಷಿ ಅವಶ್ಯಕತೆ ಇದೆಯಾ ಅಥವಾ ಇಲ್ಲವೋ? ಈ ಸಾವಯವ ಕೃಷಿ ಇದು ಹೊಸದು ಅಲ್ಲ. ನಮ್ಮ ಭಾರತೀಯ ಸಂಸ್ಕೃತಿ ಪ್ರಕಾರ, ಈ ದೇಶದ ಸಂಸ್ಕೃತಿ ಪ್ರಕಾರ ನಮ್ಮ ದೇಶೀಯ ಕೃಷಿನೇ ಸಾವಯವ ಕೃಷಿ. ಆದರೆ ನಾವೆಲ್ಲರೂ ಯಾವ ಯಾವುದೋ ಕ್ಷೇತ್ರದಲ್ಲಿ ಅತ್ಯಂತ ಸಾಧನೆ ಮಾಡಿದ್ದಾಗಿದ್ದರೂ ಕೂಡ, ಆರ್ಥಿಕವಾಗಿ ಎಷ್ಟೇ ಸಬಲರಾಗಿದ್ದರೂ ಕೂಡ ಒಂದು ಕೊರತೆ ಏನಿದೆಯಪ್ಪ ಅಂತ ಕೇಳಿದ್ರೆ ಬಹುತೇಕ ನನ್ನನ್ನು ಹಿಡಿದುಕೊಂಡು ಆರೋಗ್ಯದ ಸಮಸ್ಯೆ ಇದೆ. ಆರೋಗ್ಯ ಸಮಸ್ಯೆ ನಮಗೆ ಏಕೆ ಇದೆ? ನಾವೆಲ್ಲರೂ ಹೇಳ್ತು, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಆದರೆ ಇಲ್ಲಿ ಬಲ್ಲವರಿಲ್ಲ ಅಂತ ಹೇಳ್ದಂಗಲ್ಲ, ಮಾತಿನ ಬಗ್ಗೆ ತಿಳಿದವರು ಇಲ್ಲ ಅಂತ ಹೇಳ್ದಂಗಲ್ಲ. ಇವತ್ತಿನ ಸ್ಥಿತಿ ನೋಡಿದಾಗ ಪ್ರತಿ ಮನೆಯೊಳಗ, ಪ್ರತಿ ಓಣಿಯೊಳಗ, ಪ್ರತಿ ಸಮಾಜದಾಗ ನಾವು ನೋಡ್ತಾ ಇರ್ತೇವೆ ಎಷ್ಟೊಂದು ಮಾತಿನ ಚಕಮಕಿ, ಎಷ್ಟೊಂದು ಜಗಳಗಳು. ಮತ್ತು ಪ್ರತಿಯೊಬ್ಬ ಮನುಷ್ಯನಿಗೆ ಒಂದಿಲ್ಲ ಒಂದು ರೋಗ ಇದೆ. ಯಾರು ಇವತ್ತು ಔಷಧಿ ಅಥವಾ ಗುಳಿಗೆಗಳನ್ನು ತೋಳಾರ್ದನೆ ಮಲ್ಕೊಳ್ಳೋದಿರ್ಬೋದು, ಊಟ ಮಾಡೋದಿರ್ಬೋದು, ಇನ್ನೊಂದು ಕೆಲಸ ಮಾಡೋದು ಆಗಿರ್ಬೋದು. ಔಷಧಿ ಇಲ್ಲದೇನೆ ಅನೇಕ ಜನರಿಗೆ ಮಾತನಾಡಲು ಕೂಡ ಬರುವುದಿಲ್ಲ, ಅನೇಕ ಜನರಿಗೆ ಕೂಡ ಓದಲು ಬರುವುದಿಲ್ಲ. ಹೇಳು ಅರ್ಥ ಏನಪ್ಪ ಅಂತ ಕೇಳ, ಇಷ್ಟೊಂದು ನಾವು ಆರೋಗ್ಯವನ್ನ ಕೆಡಿಸಿಕೊಂಡು ಜೀವನ ನಡೆಸುವುದು ಅವಶ್ಯಕತೆ ಇದೆಯಾ? ಇಲ್ಲ. ನನ್ನ ಗುರುಗಳು ಹೇಳಿದ್ರು ಒಂದು ಮಾತು, 25 ವರ್ಷದಿಂದ ಒಂದು ಪಾಠ ಹೇಳಿದ್ರು, ಸಕ್ಕರೆ ತಿಂದರೆ ಇಲ್ಲದ ಜಡ್ಡುಗಳು ಬರುತ್ತವೆ. ಆ ಪಾಠ ಕೇಳಿದಾಗ ಅಂದಿನಿಂದ ಇಂದಿನವರೆಗೆ ಕೂಡ ನಮ್ಮ ಮನೆಯಲ್ಲಿ 25 ವರ್ಷದ ಸಕ್ಕರೆಯನ್ನು ಬಳಸ್ತಾ ಇಲ್ಲ. ಹೇಳುವ ತಾತ್ಪರ್ಯ, ಇಲ್ಲಿ ನಮಗೆ ಆಹಾರದಿಂದ ಆರೋಗ್ಯ ಹದಗೆಡ್ತಾ ಇದೆ. ಆದ್ರೂ ಇಲ್ಲಿ ನಮಗೊಂದು ದ್ವಂದ್ವ ನೀತಿ ನಡೀತಾ ಇದೆ ಅಂತ ಕೇಳಿದ್ರೆ, ಸಾವಯವ ಕೃಷಿ ಉತ್ತಮ ಅಂತ ಒಂದು ಕಡೆ ಹೇಳ್ತಾ ಇದ್ದಾರೆ, ಒಂದು ಕಡೆ ಅನಿವಾರ್ಯ, ಅದರಿಂದ ಅಷ್ಟೊಂದು ಆಹಾರದ ಇಳುವರಿ ಇಲ್ಲ, ನಾವು ರಸಾಯನಿಕ ಬಳಸಲೇಬೇಕಂತ ಹೇಳ್ತಾ ಇದ್ದಾರೆ. ತಿಳಿದ ರೈತರು ಸಂಪೂರ್ಣವಾಗಿ ಕೃಷಿ ಮಾಡ್ತಾ ಇದ್ದಾರೆ, ಸಾವಯವ ಕೃಷಿನೇ. ಇನ್ನೂ ಇದಕ್ಕಿಂತ ಹೆಚ್ಚು ತಿಳ್ಕೊಂಡವರು ಅವರು ರಸಾಯನಿಕ ಕೃಷಿಯನ್ನೇ ಮಾಡ್ತಾ ಇದ್ದಾರೆ. ಅತ್ಯಂತ ತಿಳಿದವರು ಇಬ್ಬರು ಇಲ್ಲಿ, ಸಾವಯವ ಕೃಷಿಕರು ತಿಳಿದವರೇ, ರಾಸಾಯನಿಕ ಕೃಷಿಕರು ತಿಳಿದವರೇ. ಈ ಇಬ್ಬರ ಮಧ್ಯದಲ್ಲಿರ್ತಕ್ಕಂಥ ರೈತರು ಏನ್ ಮಾಡ್ಕೊಂತಕ್ಕಂಥ ಒಂದು ದ್ವಂದ್ವ ನೀತಿ ನಡೀತಾ ಇದೆ. ಇದು ಅನಿವಾರ್ಯವೋ ಹೌದು. ಒಂದು ಕಡೆ ಗೌರ್ಮೆಂಟ್ ನೌಕರರಿಗೆ ಅವ್ರದೇ ಆದಂತಹ ಒಂದು ವ್ಯವಸ್ಥೆ ಇದೆ, ಏನಾರ ಸತ್ಯವನ್ನು ಹೇಳಬೇಕಂತಾರೆ, ಹೇಳಾರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಅವರು ಇದಾರಂತ ನಾ ತಿಳ್ಕೊತೀನಿ. ಅದು ಹೇಳಬೇಕೋ ಇದಿರಬೇಕೋ ಅಂತಕ್ಕಂಥ ಒಂದು ದ್ವಂದ್ವ ನೀತಿಯಲ್ಲಿ ಆಯಾ ಕಾರ್ಯಕ್ರಮದ ಅನುಸಾರವಾಗಿ ಮಾತನಾಡ್ತಾ ಇದ್ದಾರೆ. ಇವತ್ತ ಸಾವಯವ ಕೃಷಿ ಬಗ್ಗೆ ವಿಚಾರ ಸಂಕಲನ ಈ ತತ್ತಿಟ್ಟುಗಳನ್ನು ಅದೇ ಹೇಳೋದು. ಹೌದು, ಸಾವಯವ ಕೃಷಿ ಉತ್ತಮ, ಇದು ಭಾರತೀಯ ಸಂಸ್ಕೃತಿ ಪ್ರಕಾರ ಸಾವಯವ ಮೊದಲಿತ್ತು, ಅದನ್ನೇ ಮಾಡಬೇಕಂತ ಹೇಳ್ತಾರೆ. ಆ ವಿಷಯ ಬಂದಾಗ, ಇನ್ನು ರಸಾಯನಿಕ ಕೃಷಿ ವಿಷಯ ಹೋದಾಗ, ರಸಾಯನಿಕ ಕೃಷಿನೇ ಉತ್ತಮ, ಇದನ್ನೇ ಮಾಡಬೇಕಂತ ಒಂದ್ ಕಡೆ ಪ್ರಸ್ತಾಪ ನಡೀತಾ ಇದೆ. ಕೇಳ್ತಕ್ಕಂತ ರೈತರು ನಿನ್ನ ಹಂಗ ಹೇಳ್ತಾರೆ, ಅವತ್ತು ಹಿಂಗ ಹೇಳ್ತಾರೆ, ಯಾವಾಗ ಮಾಡ್ಬೇಕಂತಕ್ಕಂತ ಒಂದು ವ್ಯವಸ್ಥೆಯಲ್ಲಿ ರೈತರಿಗೆ ದ್ವಂದ್ವ ನೀತಿ ಆಗ್ತಾ ಇದೆ. ಮತ್ತು ಯಾರು ಸಾವಯವ ಕೃಷಿ ಮಾಡ್ತಾ ಇದ್ದಾರೆ ಅವರಿಗೆ ಆರ್ಗಾನಿಕ್ ಸರ್ಟಿಫಿಕೇಟ್ ತಗೋಬೇಕಂದ್ರೆ ಅದಕ್ಕೆ ಕೆಲವೊಂದು ಮಾನದಂಡ ಇವೆ. ಆ ಆಕಸ್ಮಿಕ ಆ ಸರ್ಟಿಫಿಕೇಟ್ ಪಡ್ಕೋಬೇಕಂದ್ರೆ ಕುಚಿತ ಅವನಲ್ಲಿ ರಾಸಾಯನಿಕ ಡಬ್ಬಿಗಳು, ರಾಸಾಯನಿಕ ಚೀಲಗಳು ಬಿದ್ದಿದ್ದಂದ್ರೆ ಕೂಡ ಒಂದ್ ಕಡೆ ರಿಜೆಕ್ಟ್ ಮಾಡ್ತಾ ಇದೆ, ಅವನಿಗೆ ಸಾವಯವ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ. ಇದು ಹೇಳುವ ಅರ್ಥ ಏನು? ಏಕೆ ಈ ರೀತಿ ದ್ವಂದ್ವ ನೀತಿ ಅಂತಕ್ಕಂಥ ನಾನು ನನ್ನ ಅಲ್ಪ ಬುದ್ಧಿಯಿಂದ ತಿಳ್ಕೊಂತಕ್ಕಂತ ಒಂದು ವ್ಯವಸ್ಥೆ ಇದು. ಅದ್ರ ಜೊತೆಗೆ ನಾನು ಕಂಡುಕೊಂಡ ಪ್ರಕಾರ ಪ್ರತಿಯೊಬ್ಬ ರೈತರು, ಯಾವ ಸರ್ಕಾರ ಇರ್ತದೋ, ಯಾರ ಅಧಿಕಾರ, ಅದು ನಮ್ಮ ಮಹತ್ವದ್ದಲ್ಲ. ನಾವು ಕೃಷಿಯ ಕಾಯಕವನ್ನು ನಂಬಿದಂತವರು, ನಮ್ಮದೇ ಆದಂತಹ ಬೀಜ, ನಮ್ಮದೇ ಆದಂತಹ ಗೊಬ್ಬರ, ನಮ್ಮದೇ ಆದಂತಹ ಔಷಧಿಗಳು, ನಮ್ಮದೇ ಆದಂತಹ ಗಳೆಗಳಿದ್ರೆ ಚಲೋ ಅಂತಕ್ಕಂಥ ಮಾತನ್ನ ಒಳ್ಳೆಯ ಸಾಧನೆ ಮಾಡಿದಂತಹ ನಂದಬಸವ ಚೌಧರಿ ಸೂಕ್ಷ್ಮವಾಗಿ ಹೇಳ್ಯಾರ. ಸರ್ವಜ್ಞ ಹೇಳ್ತಾನೆ, 2000 ವರ್ಷದಿಂದ ತರುಕರು ಇಲ್ಲದ ಊರು ನರಕದ ಸಮಾನದಂತೆ, ತರುಕರು ಇರಬೇಕು ಊರಲ್ಲಿ ಸರ್ವಜ್ಞ. ಇವತ್ ನಾವು ಸಾವ ಕೃಷಿ ಮಾಡೋರು ಅಥವಾ ಬೇರೆ ಕೃಷಿ ಮಾಡ್ತಕ್ಕಂಥವ್ರು ಪಶುಗಳಿಗೆ ಹೆಚ್ಚಿನ ಬೆಲೆ ಕೊಡ್ತಾ ಇಲ್ಲ. ಎಲ್ಲಿ ಪಶು ಸಂಪತ್ತಿಲ್ಲ ಅಲ್ಲಿ ಕೃಷಿ ಮಾಡಲು ಸಾಧ್ಯವಿಲ್ಲ, ಕೃಷಿ ಮಾಡಲಿಕ್ಕೆ ಆಗುದಿಲ್ಲ. ಆದರೆ ಈ ರಾಸಾಯನಿಕ ಕೃಷಿ ಎಷ್ಟು ವರ್ಷ ಇತ್ತು? ಬಹುತೇಕ 1965 ಇಲ್ಲಿವರೆಗೆ ನೋಡಿದಾಗ ಎಲ್ಲರೂ ಕೂಡ ಆ ರಾಸಾಯನಿಕ ಕೃಷಿಯಿಂದ ಬೇಸತ್ತಾಗಿದೆ. ರೈತರನ್ನು ಒಳಗೊಂಡು ವಿಜ್ಞಾನ ಕೂಡ ಹಿಡಿದುಕೊಂಡು ಈ ಕೃಷಿಯನ್ನ ಬೇಸತ್ತಾಗಿದೆ. ಈ ಕೃಷಿಗೆ ಆವಿಷ್ಯ ಇಲ್ಲ. ಆವಿಷ್ಯ ಏಕೆ ಇಲ್ಲ? ಈ ಕೃಷಿ ಇನ್ನೂ ಮುಂದುವರಿಬೇಕಾಗಿತ್ತಲ್ಲ, ಇದನ್ನೇ ಮಾಡಂತ ಹೇಳ್ಬೋದಾಗಿತ್ತಲ್ಲ. ಇಲ್ಲ, ಅದಕ್ಕೆ ಆವಿಷ್ಯ ಇಲ್ಲ. ಈಗ ನೋಡಿ, ಅನೇಕ ಕಂಪನಿ ಹುಡ್ತಾವ, ದಿನೊಂದೊಂದು ಕಂಪನಿ ಹುಡ್ತಾವ, ಯಾವ ಗೊಬ್ಬರ ತಗೋಬೇಕು, ಯಾವ ಬಿಡಬೇಕು, ರೈತರಿಗೆ ಕ್ಲಿಷ್ಟಕರ ಆಗ್ತಾ ಇದೆ. ಅದು ದಯವಿಟ್ಟು ನಾವು ಸಾಧ್ಯಷ್ಟು ಮಟ್ಟಿಗೆ ನಮ್ಮ ಒಂದು ವೈಯಕ್ತಿಕ ವಿಚಾರ ಬಂದಾಗ, ಈ ನಮ್ಮ ಭಾರತೀಯ ಭೂಮಿ ತಾಯಿಯನ್ನು ವಿಚಾರ ಮಾಡಿದಾಗ,

ಒಂದ್ ಎಕರೆಗೆ ಒಂದ್ 10 ಕ್ವಿಂಟಲ್ ಬೆಳೆದಿತ್ತು. ಒಂದು ಉದಾಹರಣೆ ಇಟ್ಕೊಂಡ್ರೆ ನಾ 15 ಕ್ವಿಂಟಲ್ ಬೆಳಿಬೇಕಾದ 20 ಪ್ಯಾಕೆಟ್ ಗೊಬ್ಬರ ಹಾಕ್ತೇವೆ. ಆ ಗೊಬ್ಬರ ಹಾಕೋದ್ರಿಂದ ನಮ್ಮ ಭೂಮಿ ತಾಯಿಯ ಇದ್ದಂತ ಜೀವರಾಶಿಗಳನ್ನು ಕೊಲಾಕತ್ತೇವೆ. ಅದ್ರ ದಯಮಾಡಿ ಎಲ್ಲರೂ ಕಡಿವಾಣ ಹಾಕ್ರಿ. ಹಿಂದಕ ನಾವು ಸ್ವತಂತ್ರಾಗ 30 ಕೋಟಿ ಇದ್ದಾಗ 130 ಕೋಟಿ ಆಗಿ ಅದಕ್ಕೊಂದು ಹಸಿರು ಕ್ರಾಂತಿ ಅಂತೇಳಿ ಮಾಡಿ ಅಣ್ಣ ಸಿಗಲಾರ್ದು ನಾವು ಬೇರೆ ದೇಶಕ್ಕೆ ಹೋಗುವುದಕ್ಕೆ ಬಾ ತಿಳ್ಕೊಂಡ ದವಸಿ ರಾಸಾಯನಿಕ ಹಾಕಿ ಹೆಚ್ಚಿನ ಉತ್ಪನ್ನ ತೆಗಿಯಂಗ್ ಮಾಡ್ಯಾರ. ಅದು ಇವತ್ತೇನು ಅಂತ ಪರಿಸ್ಥಿತಿ ಇಲ್ಲ. ನೀವು ಬೇಕಾದ ದಿನ 1,000 ಕೋಟಿ ಜನಸಂಖ್ಯೆ ಆದ್ರೆ ಸಹಿತ ಈ ಭೂಮಿ ತಾಯಿ ನಮ್ಗೆಲ್ಲರಿಗೆ ಅಣ್ಣ ಹಾಕಕ್ ಶಕ್ತಿಸಿದ್ದಲ್ಲ. ಅದಕ್ಕೆ ನೀವು ಹೆಚ್ಚಾಗಿ ಸಾವಯವಕ್ಕ ಬರ್ರಿ. ಮಣಿದ ಒಂದ್ರ ಆಕಳ ಕಟ್ರಿ, ಓಡಿದ್ದವನ ಮನೆ ಕೇಳಿಲ್ಲ ಅಂತ ಆಕಳ ದುಬ್ಬದ ಮೇಲೆ ಕೈಯಾರಿಸಿದ್ರೆ ನಿಮಗೆ ರೋಗ ಕಡಿಮೆ ಆಗತ್. ನಿಮ್ ಮನೆಯಾಗ ಒಂದು ಲಕ್ಷ್ಮೀ ದೇವಿ ಇದ್ದಂಗ, ಛತ್ತೀಸ್ಗೋಡಿ ದೇವತೆಗಳ ಆಕಳ ಮೇ ಆಗದ ಲಕ್ಷ್ಮಿ. ನಮ್ ಹೆಣ್ಮಕ್ಳೆಲ್ಲ ಆಕಳ ಬಲ ಪೂಜೆ ಮಾಡ್ತಾರ. ಅದಕ್ಕೆ ಇಂತ ದೇವತೆಗಳ ಎಲ್ಲ ಆಕಳ ಶರೀರದಲ್ಲಿ ಮೈ ತುಂಬಾ ಬಂದಾಗ, ಹೊಮ್ಮಿನಲ್ಲಿ, ಕೊಳಗದಲ್ಲಿ, ಹೊಟ್ಟೆಯಲ್ಲಿ, ಶರೀರದಲ್ಲಿ, ಕಾಲು ಬರುವಂತ ಕೆಚ್ಚಲದಲ್ಲಿ ಸಹಿತ ಬಂದಾಗ ಲಕ್ಷ್ಮಿ ಒಬ್ಬಕ್ಕೆ ಕುದ್ದಿದ್ರ ಈ ಕಡೆ ನಾನು ಬರ್ತೀನಿ ಕರ್ಕೋರಿಂದ ಜಾಗ ಎಲ್ಲಿ ನಿನಗೆ ಎಲ್ಲಿ ಅಂತ ಹೇಳಿದ್ರೆ ಇಲ್ಲ ನಮ್ಗೆ ಅಲ್ಲೆಲ್ಲ ಕೊಡ ಅಂದಾಗ ಆ ಶಗಣಿ ಯಾಕೆ ಉದದ್ವಾರದಂತೆಲ್ಲ ಇದ್ ನೋಡಿದಾಗ ಅಲ್ಲಿ ಬಂದು ಕೂತ ಲಕ್ಷ್ಮಿ ಅದಕ್ಕೆ ಆಕಳ ಬಾಲ ಪೂಜೆ ಮಾಡ್ತಾರ. ದಯಮಾಡಿ ಅರ್ಥ ಮಾಡ್ಕೋರಿ, ಆಕಳ ಬಗ್ಗೆ ಆ ಕಳೆ ಅನ್ನುವಂತ ನಿಮ್ ಮನೆಯಾಗ ಇರ್ಬೇಕು. ಯಾರ ಮನೆಯಾಗ ಕಳೆ ಇಲ್ಲ ಅದ್ ನಿಮ್ ಮನೆಗೆ ಯಾವತ್ತು ಸಣ್ಣ ಜಗಳ ಇರ್ತಾವ ಅದನ್ನ ತಿಳಿಯಾಗಿಟ್ಕೋರಿ. ಆ ತಾಯಿ ನಿಮ್ಮಲ್ಲಿ ಮನೆಯಾಗಿದ್ರ ಅಂದ್ರೆ ಅದರ ಆಕ್ಟಿವಿಟಿ ಬೇರೆ ಇರ್ತದೆ ನಿಮ್ಗೆ. ಅದನ್ನ ನಾವು ಅರ್ಥ ಮಾಡ್ಕೊಂಡು ಮನೆಗೆ ಒಬ್ರು ಒಂದು ಆಕಳಾರ ಕಟ್ರಿ, ಎಮ್ಮೆಯರ್ ಕಟ್ರಿ, ನಮ್ಗೇನಿಲ್ರಿ ಬಾಳ ಜಾಗ ಇಲ್ಲ ಒಂದು ಆರ್ಡರ್ ಕಟ್ರಿ, ಕಡಿಕ ಆಡಿನರ್ ಕಟ್ರಿ. ಆದ್ರ ದನ ಇಲ್ಲದ ಮಾತ್ರ ಕೋಡ್ ಇಲ್ಲದ ಮಾತ್ರ ನಿಮ್ ನಮ್ಗೇನಿಲ್ರಿ ಬಾಳ ಜಾಗ ಇಲ್ಲ ಒಂದು ಆರ್ಡರ್ ಕಟ್ರಿ, ಕಡಿಕ ಆಡಿನರ್ ಕಟ್ರಿ. ಆದ್ರ ದನ ಇಲ್ಲದ ಮಾತ್ರ ಕೋಡ್ ಇಲ್ಲದ ಮಾತ್ರ ನಿಮ್ ಮನೆಯಾಗಿರ್ಬೇಡ್ರಿ. ಯಾಕಂದ್ರೆ ಎಲ್ಲರೂ ಮನೆ ಕಟ್ಟಾಕತ್ತೇವೆ. ಇವತ್ ಮನೆ ಎಲ್ಲರೂ ಹೆಂಗ್ ಕಟ್ತೇವೆ? ಮನೆಯಾಗ ರೊಟ್ಟಿ ಮಾಡಿದ್ರೆ ಹೊಲಸಾದಿತ್ತ ಚಪ್ಪರದ ರೊಟ್ಟಿ ಮಾಡ್ಕೊಂಡ್ ಬಂದು ಮನೆ ಹತ್ತಿತ್ತೇವೆ. ಆ ಪರಿಸ್ಥಿತಿ ಬಂದ್ರೆ ಮನೆ ಹೊಲಸಾಗತ್. ಅದಕ್ಕೆ ಅಷ್ಟು ಗಮನ ಕೊಡಬೇಡ್ರಿ. ಅದಿರೋದ್ರೂ ಒಂದು ಹಳಿದಾಗುದ, ನೀವು ವಯಸ್ಸಾದ್ಮೇಲೆ ಅದು ಹಳಿದಾಗುದ. ಆದ್ರೆ ಭೂಮಿ ತಾಯಿ ಎಂದು ಹಂಗ ಆಗುದಿಲ್ಲ. ಅದಕ್ಕೆ ತಿಪ್ಪಿ ಗೊಬ್ಬರಗಳನ್ನ ಹಾಕಿ ನಾವು ಬೆಳೆಸೋದ್ರಿಂದ ರೌದಿ ಸುಡ್ಲಾರ್ದಂಗ ಅದನ್ನೆಲ್ಲ ಕಳಿಸಿದೀವ ಅಂದ್ರೆ ಒಂದು ಗ್ರಾಮ ಮಣ್ಣಾಗ ವಿಜ್ಞಾನಿಗಳು ಹೇಳ್ತಾರೆ, ನಾನು ಹೇಳುದಿಲ್ಲ, 2 ಕೋಟಿ ಜೀವರಾಶಿಗಳದಾವ್ ಅಂತ ಹೇಳ್ತಾರೆ. ಏನ್ರಿ ಒಂದು ಗ್ರಾಮ ಮಣ್ಣಾಗ 2 ಕೋಟಿ ಏನ್ ಹುತ್ತರ ಏನಂತ ಕೇಳ್ತೇವೆ. ಆದ್ರೆ ಒಂದ್ ವಿಷಯ ನಾವು ಬೆಳೆಸೋದ್ರಿಂದ ರೌದಿ ಸುಡ್ಲಾರ್ದಂಗ ಅದನ್ನೆಲ್ಲ ಕಳಿಸಿದೀವ ಅಂದ್ರೆ ಒಂದು ಗ್ರಾಮ ಮಣ್ಣಾಗ ವಿಜ್ಞಾನಿಗಳು ಹೇಳ್ತಾರೆ, ನಾನು ಹೇಳುದಿಲ್ಲ, 2 ಕೋಟಿ ಜೀವರಾಶಿಗಳದಾವ್ ಅಂತ ಹೇಳ್ತಾರೆ. ಏನ್ರಿ ಒಂದು ಗ್ರಾಮ ಮಣ್ಣಾಗ 2 ಕೋಟಿ ಏನ್ ಹುತ್ತರ ಏನಂತ ಕೇಳ್ತೇವೆ. ಆದ್ರೆ ಒಂದ್ ವಿಷಯ ಸಂಕ್ಷಿಪ್ತವಾಗಿ ನಮ್ಗೆ ಹೇಳ್ತಾರೆ, ಒಂದು ಪ್ಯಾರಲ ಹಾಲು ಇರ್ತೈತಿ, ಅದರ ಹೆಪ್ಪ ಹಾಕಬೇಕಾದ್ರೆ ನಮ್ಮ ತಾಯಿಯಂದ್ರೆ ಒಂದು ಕಡ್ಡಿಲೆ ಒಂದು ಮೊಸರು ತಂದ್ರೆ ಹಾಕಿದ್ರೆ ಇಡೀ ಎಲ್ಲ ಹೆಪ್ಪಕತೆ. ಅಷ್ಟು ಜೀವರಾಶಿಗಳು ಮಣ್ಣಿನಲ್ಲಿ ಇದಾವ. ಭೂಮಿಯಲ್ಲಿ 7 ಇಂಚ್ ಏನು ಮಣ್ಣೈತಿ, ಆ ಮಣ್ಣಿನಟ್ಟು ಕಿಮ್ಮತ್ ಎದಕ್ಕೂ ಇಲ್ಲ. ವಜ್ರ ವೈಡೂರ್ಯ ಏನಿರ್ತಾವ ಅವಕ್ಕೆ ಎಷ್ಟು ಕಿಮ್ಮತ್ ಇರ್ತೈತಿ ಅಂದ್ರೆ ವಜ್ರ ವೈಡೂರ್ಯಕ್ಕ ಒಂದು ತೊಲಿನೋ ಔನ್ಸೋ ಪೌಂಡೋ ಅಂತಾರೆ. ಆದ್ರ ಭೂಮಿ ತಾಯಿಗೆ ಹಂಗಿರುದಿಲ್ಲ. 200-300 ಕೋಟಿ ಜೀವ ಆ ಮಣ್ಣಿನಟ್ಟು ಕಿಮ್ಮತ್ ಎದಕ್ಕೂ ಇಲ್ಲ. ವಜ್ರ ವೈಡೂರ್ಯ ಏನಿರ್ತಾವ ಅವಕ್ಕೆ ಎಷ್ಟು ಕಿಮ್ಮತ್ ಇರ್ತೈತಿ ಅಂದ್ರೆ ವಜ್ರ ವೈಡೂರ್ಯಕ್ಕ ಒಂದು ತೊಲಿನೋ ಔನ್ಸೋ ಪೌಂಡೋ ಅಂತಾರೆ. ಆದ್ರ ಭೂಮಿ ತಾಯಿಗೆ ಹಂಗಿರುದಿಲ್ಲ. 200-300 ಕೋಟಿ ಜೀವರಾಶಿಗಳು ಸತ್ವಾದ ಅಂದ್ರೆ ಅವ್ರು ನಶಿಸಿ ಮತ್ತೆ ಹುಟ್ಟಬೇಕಂದ್ರೆ ಮತ್ತೆ ನಾವು ಕೆಲಸ ಮಾಡ್ಬೇಕು. ಆ 7 ಇಂಚ್ ಮಣ್ಣು ಒಟ್ಟ ಹರಿದು ಹೋಗಬಾರ್ದು, ಎಲ್ಲಿ ಮತ್ತೊಬ್ಬರು ಹೊಲಕ್ಕೆ ಹೋಗಬಾರ್ದು. ಆ ತಾಯಿನ ನಾವು ಅಲ್ಲಿ ಇಟ್ಕೊಂಡಿವ ಅಂದ್ರೆ ಎಲ್ಲಾ ಸಿಗುವುದು ಅಲ್ಲೇ ಸಿಗ್ತೈತಿ. ಬಂಗಾರ ಬೆಳ್ಳಿ ವಜ್ರ ವಡೆ ಎಲ್ಲಿ ಸಿಗುವುದು ಎಲ್ಲ ಭೂಮಿಯಾಗ ಸಿಗ್ತೈತಿ. ಆ ಭೂಮಿ ತಾಯಿಯನ್ನು ನಾವು ರಕ್ಷಣೆ ಮಾಡಿದ್ರೆ ಮುಂದಿನ ಜನಾಂಗ ನಮ್ದು ಒಳ್ಳೆ ಪಿಳಿಗಿರ್ತೈತಿ. ಈಗಿನ 30 ವರ್ಷಕ್ಕ 25 ವರ್ಷಕ್ಕ ಶುಗರ್ ಬಿಪಿ ಬಂದವ, ಯಾಕಂದ್ರೆ ಎಲ್ಲ ಹೈಬ್ರಿಡ್ ತಿನ್ನಕತ್ತೇವೆ. ಅದಕ್ಕೆ ನಾವು ಭಯಂಕರ ಸ್ಪ್ರೇ ಮಾಡಿ ತಿಂತೇವೆ. ಅದ ಸ್ಪ್ರೇ ಮಾಡೋದನ್ನ ಕಡಿಮೆ ಮಾಡ್ಬೇಕು. ಹೆಚ್ಚಾಗಿ ಸಾವಯವ ಬಂದಾವ ನಿಮ್ಗೆ ಹೊರಗಡೆ ಹರಿದ್ರದಲ್ಲಿ ಕಾಲು ಬರುವಂತ ಕೆಚ್ಚಲದಲ್ಲಿ ಸಹಿತ ಬಂದಾಗ ಲಕ್ಷ್ಮಿ ಒಬ್ಬಕ್ಕೆ ಕುದ್ದಿದ್ರ ಈ ಕಡೆ ನಾನು ಬರ್ತೀನಿ ಕರ್ಕೋರಿಂದ ಜಾಗ ಎಲ್ಲಿ ನಿನಗೆ ಎಲ್ಲಿ ಅಂತ ಹೇಳಿದ್ರೆ ಇಲ್ಲ ನಮ್ಗೆ ಅಲ್ಲೆಲ್ಲ ಕೊಡ ಅಂದಾಗ ಆ ಶಗಣಿ ಯಾಕೆ ಉದದ್ವಾರದಂತೆಲ್ಲ ಇದ್ ನೋಡಿದಾಗ ಅಲ್ಲಿ ಬಂದು ಕುತ್ತ ಲಕ್ಷ್ಮಿ ಅದಕ್ಕೆ ಆಕಳ ಬಾಲ ಪೂಜೆ ಮಾಡ್ತಾರೆ. ದಯಮಾಡಿ ಅರ್ಥ ಮಾಡ್ಕೋರಿ, ಆಕಳ ಬಗ್ಗೆ ಆ ಕಳೆ ಅನ್ನುವಂತ ನಿಮ್ ಮನೆಯಾಗ ಇರ್ಬೇಕು. ಯಾರ ಮನೆಯಾಗ ಕಳೆ ಇಲ್ಲ ಅದ್ ನಿಮ್ ಮನೆಗೆ ಯಾವತ್ತು ಸಣ್ಣ ಜಗಳ ಇರ್ತಾವ ಅದನ್ನ ತಿಳಿಯಾಗಿಟ್ಕೋರಿ. ಆ ತಾಯಿ ನಿಮ್ಮಲ್ಲಿ ಮನೆಯಾಗಿದ್ರು ಅಂದ್ರೆ ಅದರ ಆಕ್ಟಿವಿಟಿನ ಬೇರೆ ಇರ್ತದೆ ನಿಮ್ಗೆ. ಅದನ್ನ ನಾವು ಅರ್ಥ ಮಾಡ್ಕೊಂಡು ಮನೆಗೆ ಒಬ್ರು ಒಂದು ಆಕಳಾರ ಕಟ್ರಿ, ಎಮ್ಮೆಯರ್ ಕಟ್ರಿ, ನಮ್ಗೇನಿಲ್ರಿ ಬಾಳ ಜಾಗ ಇಲ್ಲ ಒಂದು ಆರ್ಡರ್ ಕಟ್ರಿ, ಕಡಿಕ ಆಡಿನರ್ ಕಟ್ರಿ. ಆದ್ರ ದನ ಇಲ್ಲದ ಮಾತ್ರ ಕೋಡ್ ಇಲ್ಲದ ಮಾತ್ರ ನಿಮ್ ಮನೆಯಾಗಿರ್ಬೇಡ್ರಿ. ಯಾಕಂದ್ರೆ ಎಲ್ಲರೂ ಮನೆ ಕಟ್ಟಾಕತ್ತೇವೆ. ಇವತ್ ಮನೆ ಎಲ್ಲರೂ ಹೆಂಗ್ ಕಟ್ತೇವೆ? ಮನೆಯಾಗ ರೊಟ್ಟಿ ಮಾಡಿದ್ರೆ ಹೊಲಸಾದಿತ್ತ ಚಪ್ಪರದ ರೊಟ್ಟಿ ಮಾಡ್ಕೊಂಡ್ ಬಂದು ಮನೆ ಹತ್ತಿತ್ತೇವೆ. ಆ ಪರಿಸ್ಥಿತಿ ಬಂದ್ರೆ ಮನೆ ಹೊಲಸಾಗತ್. ಅದಕ್ಕೆ ಅಷ್ಟು ಗಮನ ಕೊಡಬೇಡ್ರಿ. ಅದಿರೋದ್ರೂ ಒಂದು ಹಳಿದಾಗುದ, ನೀವು ವಯಸ್ಸಾದ್ಮೇಲೆ ಅದು ಹಳಿದಾಗುದ. ಆದ್ರೆ ಭೂಮಿ ತಾಯಿ ಎಂದು ಹಂಗ ಆಗುದಿಲ್ಲ. ಅದಕ್ಕೆ ತಿಪ್ಪಿ ಗೊಬ್ಬರಗಳನ್ನ ಹಾಕಿ ನಾವು ಬೆಳೆಸೋದ್ರಿಂದ ರೌದಿ ಸುಡ್ಲಾರ್ದಂಗ ಅದನ್ನೆಲ್ಲ ಕಳಿಸಿದೀವ ಅಂದ್ರೆ ಒಂದು ಗ್ರಾಮ ಮಣ್ಣಾಗ ವಿಜ್ಞಾನಿಗಳು ಹೇಳ್ತಾರೆ, ನಾನು ಹೇಳುದಿಲ್ಲ, 2 ಕೋಟಿ ಜೀವರಾಶಿಗಳದಾವ್ ಅಂತ ಹೇಳ್ತಾರೆ. ಏನ್ರಿ ಒಂದು ಗ್ರಾಮ ಮಣ್ಣಾಗ 2 ಕೋಟಿ ಏನ್ ಹುತ್ತರ ಏನಂತ ಕೇಳ್ತೇವೆ. ಆದ್ರೆ ಒಂದ್ ವಿಷಯ ಸಂಕ್ಷಿಪ್ತವಾಗಿ ನಮ್ಗೆ ಹೇಳ್ತಾರೆ, ಒಂದು ಪ್ಯಾರಲ ಹಾಲು ಇರ್ತೈತಿ, ಅದರ ಹೆಪ್ಪ ಹಾಕಬೇಕಾದ್ರೆ ನಮ್ಮ ತಾಯಿಯಂದ್ರ ಒಂದು ಕಡ್ಡಿಲೆ ಒಂದು ಮೊಸರು ತಂದ್ರೆ ಹಾಕಿದ್ರೆ ಇಡೀ ಎಲ್ಲ ಹೆಪ್ಪಕತೆ. ಅಷ್ಟು ಜೀವರಾಶಿಗಳು ಮಣ್ಣಿನಲ್ಲಿ ಇದಾವ. ಭೂಮಿಯಲ್ಲಿ 7 ಇಂಚ್ ಏನ್ ಮಣ್ಣೈತಿ, ಆ ಮಣ್ಣಿನಟ್ಟು ಕಿಮ್ಮತ್ ಎದಕ್ಕೂ ಇಲ್ಲ. ವಜ್ರ ವೈಡೂರ್ಯ ಏನಿರ್ತಾವ ಅವಕ್ಕೆ ಎಷ್ಟು ಕಿಮ್ಮತ್ ಇರ್ತೈತಿ ಅಂದ್ರೆ ವಜ್ರ ವೈಡೂರ್ಯಕ್ಕ ಒಂದು ತೊಲಿನೋ ಔನ್ಸೋ ಪೌಂಡೋ ಅಂತಾರೆ. ಆದ್ರ ಭೂಮಿ ತಾಯಿಗೆ ಹಂಗ ಆ ತಾಯಿನ ನಾವು ಅಲ್ಲಿ ಇಟ್ಕೊಂಡೇವ ಅಂದ್ರೆ ಎಲ್ಲಾ ಸಿಗುದು ಅಲ್ಲೇ ಸಿಗ್ತೈತಿ. ಬಂಗಾರ ಬೆಳ್ಳಿ ವಜ್ರ ಬೆಳೆ ಎಲ್ಲಿ ಸಿಗುದಿಲ್ಲ, ಭೂಮಿಯಾಗ ಸಿಗ್ತೈತಿ. ಆ ಭೂಮಿ ತಾಯಿಯನ್ನು ನಾವು ರಕ್ಷಣೆ ಮಾಡಿದ್ರೆ ಮುಂದಿನ ಜನಾಂಗ ನಮ್ದು ಒಳ್ಳೆ ಪಿಳಿಗಿರ್ತೈತಿ. ಈಗ 30 ವರ್ಷಕ್ಕ 25 ವರ್ಷಕ್ಕ ಶುಗರ್ ಬಿಪಿ ಬಂದವ, ಯಾಕಂದ್ರೆ ಎಲ್ಲ ಹೈಬ್ರಿಡ್ ತಿನ್ನಕತ್ತೇವೆ. ಅದಕ್ಕೆ ನಾವು ಭಯಂಕರ ಸ್ಪ್ರೇ ಮಾಡಿ ತಿಂತೇವೆ. ಅದ ಸ್ಪ್ರೇ ಮಾಡೋದನ್ನ ಕಡಿಮೆ ಮಾಡ್ಬೇಕು, ಹೆಚ್ಚಾಗಿ ಸಾವಯವ ಬಂದವ ನಿಮ್ಗೆ. ಹೊರಗಡೆ ಮಾಹಿತಿ ಬೇಕಾಗಿತ್ತಂದ್ರ 6-9 ವರೆಗೆ ಯಾವಾಗ ಬೇಕಾದ್ರೂ ಫೋನ್ ಮಾಡಿ ನೀವು ಅವುಗಳ ಮಾಹಿತಿಯನ್ನು ತೆಗೆದುಕೊಳ್ಬಹುದು. ಆಮೇಲೆ ಇದು ಮಾವಿನ ಸಸಿಗಳನ್ನು ಬೇಕಾದ್ರೆ ಏನದ, ಈ ಜೂನ್ ನಿಂದ ನಾವು ಕೊಡ್ಬೇಕಂತ ಮಾಡಿದೀವಿ. ಪ್ರಕೃತಿ ನರ್ಸರಿ ಅಂತ ಹೇಳಿ ನಮ್ಮ ಸ್ನೇಹಿತರದ ಒಂದು ನರ್ಸರಿ ಇದೆ, ಅವ್ರ ಜೋಡಿ ಒಡಂಬಡಿಕೆ ಮಾಡಿಕೊಂಡು ಒಂದೇ ಗಿಡದಲ್ಲಿ 3 ವೆರೈಟಿ ನೀವು ಯಾವ್ದು ಹೇಳ್ತೀರಿ ಆ ವೆರೈಟಿ ಮಾಡಿ ಕೊಡಬೇಕಂತ ಹೇಳಿ ಈ ವರ್ಷ ಪ್ಲಾನ್ ಮಾಡಿದೀವಿ. ಜೂನ್ ಅಲ್ಲಿ ನಿಮ್ಗೆ ಅಗಿಗಳು ಸಿಗ್ತಾವು. ಒಂದೇ ಮಾವಿನ ಗಿಡದಲ್ಲಿ 3 ವೆರೈಟಿ ಮಾಡಬೇಕಂತ ಅದ. ದೊಡ್ಡ ಗಿಡ ಇತ್ತಪ್ಪ ಅಂದ್ರೆ ನೀವು 10, 15, 200 ತನ ಮಾಡ್ಕೋಬಹುದು. ನನ್ನ ನಂಬರ್ ತಗೋರಿ, 9164252618 ಸಂಜಯ್ ಬಂತನಾಳ್ ಅಂತ ಹೇಳಿ ಕಗ್ಗೋಡ್ ಗ್ರಾಮದವರು. 9164252618 ಮಾವಿನ ಗಿಡ ಆಮೇಲೆ ಅವುಗಳ ಮಾಹಿತಿ ಬೇಕಾದ ಕೇಳಿದ್ರು ನಾವು ಹೇಳ್ತೀವಿ. ಮಾತನಾಡಲು ಅವಕಾಶ ಕೊಟ್ಟಿರ್ತಕ್ಕಂತ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇವೆ. ಇದುವರೆಗೆ ಇದೇ ತಿಂಗಳ 11, 12 ಮತ್ತು 13ರಂದು ವಿಜಯಪುರ ಜಿಲ್ಲೆಯ ಹಿಟ್ನಳ್ಳಿ ಫಾರ್ಮ್ನಲ್ಲಿ ಜರುಗಿದ ಕೃಷಿ ಮೇಳದಲ್ಲಿ ಭಾಗವಹಿಸಿ ಆಕಾಶವಾಣಿಯ ಜೊತೆಗೆ ತಮ್ಮ ಅನುಭವಗಳನ್ನು ಹಂಚಿಕೊಂಡ ರೈತರುಗಳ ಧ್ವನಿ ಮುದ್ರಣ ಕೇಳಿದಿರಿ. ಕಿರು ರೂಪಕ ತೊಗರಿ ಕಟಗಿ ಸುಡಬ್ಯಾಡೋ ಅಣ್ಣ ಸುಡಬ್ಯಾಡೋ ಕೇಳಿ ಕಿರು ರೂಪಕ ತೊಗರಿ ಕಟಗಿ ಸುಡಬ್ಯಾಡೋ ಅಣ್ಣ ಸುಡಬ್ಯಾಡೋ ಸುಡುಬ್ಯಾಡೋ ಅಣ್ಣ ಸುಡುಬ್ಯಾಡೋ ತೊಗರಿ ಕಟಗಿ ಸುಡುಬ್ಯಾಡೋ ಸುಡುಬ್ಯಾಡ ಅಣ್ಣ ಸುಡುಬ್ಯಾಡೋ ತೊಗರಿ ಕಟಗಿ ಸುಡುಬ್ಯಾಡೋ ಸುಡುಬ್ಯಾಡೋ ಅಣ್ಣ ಸುಡುಬ್ಯಾಡೋ ತೊಗರಿ ಕಟಗಿ ಸುಡುಬ್ಯಾಡೋ ಸುಡುಬ್ಯಾಡೋ ಅಣ್ಣ ಸುಡುಬ್ಯಾಡೋ ತೊಗರಿ ಕಟಗಿ ಸುಡುಬ್ಯಾಡೋ ತೊಗರಿಯೇ ನಮ್ಮ ಸಂತೋಷವು ತೊಗರಿಯಿಂದಲೇ ಅಸಮಾಧಾನವು ತೊಗರಿಯೇ ನಮ್ಮ ಸಂತೋಷವು ತೊಗರಿಯಿಂದಲೇ ಅಸಮಾಧಾನವು ತೊಗರಿಯೇ ನಮ್ಮ ಆಸೆಯು ತೊಗರಿಯಿಂದಲೇ ನಮಗೆ ನಿರಾಸೆಯು ತೊಗರಿಯೇ ನಮ್ಮ ಆಸೆಯು ಗಂಗಿ. ಏ ಗಂಗಿ, ಮನ್ಯಾಗ ಇದ್ದಿದ್ಯಾ ಇಲ್ಲ? ಎಲ್ಲಿ ಹೋದ್ಲಪ್ಪ ಆಯ್ಕೆ? ಹೊಲದಾಗ ದುಡಿದು ದುಡಿದು ಹೈರಾಣಾಗ ಮನಿ ಬಂದ್ರ ಒಂದು ಚರಿಗೆ ನೀರ್ ಕೊಡಕಾಗಂಗಿಲ್ಲ ಈ ಹೆಂಗ್ಸಿಗೆ. ಏ ಗಂಗಿ, ನಾ ಕರೆಯಕತ್ತಿದ್ದು ಕೇಳವಲ್ತನ? ಯಾಕ ಕಿವಿ ಕಿವಿಡೋದು? ಮಾತು ಬಿದ್ದಾವನ? ಅಯ್ಯ, ಯಾಕ ಆಟ ಸಿಟ್ಟಿಗೆ ಬರ್ತಿದಿ? ನನಗೇನು ಮಾತನು ಬಿದ್ದಿಲ್ಲ, ಕಿವಿನೂ ಕಿವಿಡಾಗಿಲ್ಲ. ಅಲ್ಲ, ನಾ ಬಂದು ಒಂದು ಗಂಟೆ ಆಗ್ಲಕತ್ತು. ಗಂಡ ಹೊಲದಲ್ಲಿಂದ ಬಂದ ಮ್ಯಾಕ ಕುಡಿಯಕ್ ನೀರ್ ಕೊಡಬೇಕು, ಒಂದ್ ಕಪ್ ಚಾ ಮಾಡಿ ಕೊಡಬೇಕು ಅಂತ ತಿಳಿಯಂಗಿಲ್ಲ. ಆರಾಮ ಮನ್ಯಾಗ ಕುಂದಿರ್ತಿದಿ, ನಿನಗೆ ಹೆಂಗ್ ಗೊತ್ತಾಗ್ತದ? ಹೊಲದಾಗ ಎತ್ತು ದುಡಿಯೋ ಹಂಗ ದುಡಿಲಿಕ್ ಹಚ್ಚಿದ್ರ ತಿಳಿತದ. ಅಲ್ಲ, ನಾ ಬರೋ ಹೊತ್ತು ನೋಡಿನ ಎಲ್ಲರಿ ಹೋಗಿ ಕುಂದಿರ್ತಿದಲ್ಲ. ಅಲ್ಲ ಹಿರಿಯ, ಹೊರದ್ಲಿಂದ ಬರುತ್ತಲೇ ಹಿಂಗ ಕೊದ್ರಾಕತ್ತಿದಿ? ಏನಾಗೈತ್ ನಿನಗಿವತ್ತ? ಸರಿ ತೆಗ್ಯಾಕ ಮಂದಿ ಬರ್ಲಿಲ್ಲೇನು? ಏನ ಎತ್ತುಗಳು ಸತಾಯಿಸಿದ್ವ?